ನಮಸ್ಕಾರಗಳು. ನಿಲಯದ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ಆತ್ಮೀಯವಾದ ಸ್ವಾಗತ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಕೇಳಿ ವಿದ್ಯಾರ್ಥಿ ಚಿತ್ರಕ್ಕೆಂದು ಚಿತ್ರ ಹಾಗೂ ಹರೀಶ್ ರಾಘವೇಂದ್ರ ಹಾಡಿರುವ ಗೀತೆ. ಕನ್ನಡಿಗ ಶಿವು ಅವರ ರಚನೆಗೆ ಆರ್ಪಿ ಪಟ್ನಾಯಕ್ ಅವರ ಸ್ವರ ಸಂಯೋಜನೆಯಿದೆ.

ಸವಿಯುವ ಭಾರ ವರವಾಗಿಯ ಪಡೆದರಂತೆ ಯುವಕರು ಪ್ರೇಮ ನಾಮ ಈ ಪ್ರೇಮಕ್ಕಿಲ್ಲ ಪ್ರೇಮಕ್ಕಿಲ್ಲ ಫುಲ್ ಸ್ಟಾಪ್ ಕಾಮ ರೋಮ ರೋಮ ರೋಮ ರೋಮ ರೋಮ ರೋಮ ತುಂಬ ಪ್ರೇಮ ನಾಮ. ಮುಂದಿನ ಗೀತೆಗೆ ಮುನ್ನ ಇದೊಂದು ಪ್ರಕಟಣೆ. ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದ ವತಿಯಿಂದ ಆರ್ಯ ಯೋಜನೆಯಡಿಯಲ್ಲಿ ನರ್ಸರಿ ತಾಂತ್ರಿಕತೆಯ ಬಗ್ಗೆ ಸಾಮರ್ಥ್ಯಾಭಿವೃದ್ದಿ ತರಬೇತಿಯನ್ನ ದಿನಾಂಕ 14 ಫೆಬ್ರವರಿ 2023 14 ಫೆಬ್ರವರಿ 2023 ಆಯೋಜಿಸಲಾಗುತ್ತಿದೆ. ನಿಯಮಗಳು ಹೀಗಿವೆ: ಮೊದಲು ನೋಂದಾಯಿಸಿದ 20 ಜನರಿಗೆ ಮಾತ್ರ ಅವಕಾಶವಿರುತ್ತದೆ. ತರಬೇತಿಗೆ ಬರುವಾಗ ಕಡ್ಡಾಯವಾಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಫೋಟೋ ತರಬೇಕು. ತರಬೇತಿಗೆ ಬರುವಾಗ ಹೊಲದ ಪಹಣಿ ತರಬೇಕು. ಶಿವಮೊಗ್ಗ ಜಿಲ್ಲೆಯವರಿಗೆ ಮಾತ್ರ ಅವಕಾಶ. ವಯಸ್ಸು 18 ರಿಂದ 35 ವರ್ಷದ ಒಳಗೆ. ಆಸಕ್ತ ಅಭ್ಯರ್ಥಿಗಳು ದಿನಾಂಕ 11 ಫೆಬ್ರವರಿ 2023 ಒಳಗಾಗಿ ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಈಗ ಹೇಳುವ ವಿಳಾಸಕ್ಕೆ ಸಂಪರ್ಕಿಸಿ ಹೆಸರು ನೋಂದಾಯಿಸಬಹುದಾಗಿದೆ. ಸಂಪರ್ಕಿಸುವ ವಿಳಾಸ ಡಾ ಪೂಜಾ ಜಿಕೆ, ಹಿರಿಯ ಸಹಾಯಕ ಸಂಶೋಧಕರು, ಆರ್ಯ ಯೋಜನೆ, ಕೆವಿಕೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8073780352. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 8073780352. ಪ್ರಕಟಣೆ ಕೇಳಿದಿರಿ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರೆಸೋಣ. ಯಜಮಾನ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಚಿತ್ರ ಹಾಡಿರುವ ಗೀತೆಯನ್ನು ಕೇಳಿ. ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು. ಕಾಡಿನಲ್ಲಿ ಕೂಗಿದೆ ನಿನ್ ಹೆಸರ ಬಿದಿರಿನ ಮಾಯೆ ನೀನು ಕಳೆಗಳ ಬೀಸ ಯಾವ ಮಾಯೆ ಒಂದು ಪ್ರಕಟಣೆ. ಆತ್ಮೀಯ ಕೇಳಿದ್ರೆ, ನಿಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ನನ್ನ ಹಾಡು ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ಪ್ರಸಾರವಾಗ್ತಾ ಇದೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪತ್ರ ಬರೆಯೋದ್ರ ಮೂಲಕ, ವಾಟ್ಸ್ಆಪ್ಗೆ ಮೆಸೇಜ್ ಕಳಿಸುವ ಮೂಲಕ ಪಾಲ್ಗೊಂಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಬಹುದಾಗಿದೆ. ಪತ್ರದ ಮೂಲಕ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕಳಿಸಬೇಕಾದ ವಿಳಾಸ ಹೀಗಿದೆ. ನಿಲಯದ ನಿರ್ದೇಶಕರು, ನನ್ನ ಹಾಡು ನನ್ನ ಆಯ್ಕೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ವಾಟ್ಸ್ಆಪ್ ಮೂಲಕ ಮೆಸೇಜ್ ಕಳಿಸೋದಾದರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481517260. ನನ್ನ ಹಾಡು ನನ್ನ ಆಯ್ಕೆ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00. ಆತ್ಮೀಯ ಕೇಳುಗರೆ, ಈ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ ಆನಂದಿಸಿ. ಪ್ರಕಟಣೆ ಕೇಳಿದ್ರಿ. ಮುಂದಿನ ಗೀತೆ ವಿ ಹರಿಕೃಷ್ಣ ಅವರ ರಾಗಜೋಡಣೆಯಲ್ಲಿ ಪ್ರೇಮಚಂದ್ರಮ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅನುರಾಧ ಭಟ್ ಹಾಗೂ ಶಾನ್, ಸಾಹಿತಿ ಕವಿರಾಜ್. ಎಲ್ಲಿಂದಲೋ ಒಂದು ಸ್ವರ್ಗ ಇಳಿದಂತೆ, ಎಲ್ಲಿಂದಲೋ ಒಂದು ಚೈತ್ರ ಬಂದಂತೆ, ನಿನ್ನಿಂದಲೇ ಚಂದವಾಯ್ತು ಈ ಸಂತೆ, ನಿನ್ನಿಂದಲೇ ನಾನೇ ಇಲ್ಲ ನನ್ನಂತೆ. ಹುಡುಗ ನಿನ್ನ ಸಂಗಡ ಇರುವಾಗ, ಹೊಸ ಸಂಭ್ರಮ ಸುರಿವಾಗ, ಮಳೆ ಬಿಲ್ಲಿದೆ ಮೈ ತುಂಬೇನೆ ಒಂದು ವಿಸ್ಮಯ, ನಿನ್ನಲ್ಲೇ ನಾನು ತನ್ಮಯ, ನಂಗಾಗೆ ಹೇಳು ಭೂಮಿಗೆ ನೀ ಬಂದೆಯ. ಬಂದಂತೆ ನಿನ್ನಿಂದಲೇ ಚಂದವಾಯ್ತು ಈ ಸಂತೆ, ನಿನ್ನಿಂದಲೇ ನಾನೇ ಇಲ್ಲ ನನ್ನಂತೆ. ಸಹಿ ನಿನ್ನಪ್ಪಿಸು ಮಾತುಗಳು ಕೇಳುತ್ತಲೆ ತಿರುಗಿದೆ ನನ್ನ ತಲೆ, ನಿನ್ನ ನಗು ಆಲಿಸಲು ನನ್ನೆದೆಗೆ ಸೋನೆ ಮಳೆ. ಯಾವುದು ಏನು ನನ್ನದು ನಾನು ಎನ್ನದ ಜೀವವು, ನಿನ್ನನು ಮಾತ್ರ ನನ್ನದೇ ಸ್ವಂತ ಎನ್ನುವ ಸ್ವಾರ್ಥವು. ಎಷ್ಟೊಂದು ಕೋಟಿ ದೇವರು ಎಷ್ಟೊಂದು ಬೇಡಿಕೊಂಡು ಕೊಂಡದು ನಿನ್ನಂತೂ ಬಿಟ್ಟು ಹೋಗೆನು ನಾನೆಂದಿಗೂ ಪರಿಮಳದ ಪುಷ್ಪಗಳು ಎಲ್ಲಿ ಹವು ನಿನ್ನ ಸಮ ನಿನ್ನ ಹುಸಿ ಕೋಪವನು ನೋಡುವುದೇ ಹಿತಕರ ಅನುಭವ ಭೂಮಿಯದು ಸಾಲುವುದೇ ತುಂಬಿಸಲು ನಮ್ಮೊಲವ ಯಾವುದ ದಾರಿಯಲ್ಲಿಯೋ ಸೇರಿಯಾಗಿದೆ ಮೈತ್ರಿಯು ಬದುಕಿಗೆ ಒಂದು ಅರ್ಥವ ಎಂದು ನೀಡಿದೆ ಪ್ರೀತಿಯು ಎಲ್ಲೆಂದಲ್ಲೋ ಒಂದು ಸ್ವರ್ಗ ಎಳಿದಂತೆ ಚೈತ್ರ ಬಂದಂತೆ ನಿನ್ನಿಂದಲೇ ಚಂದವಾಯ್ತು ಈ ಸಂತೆ ನಿನ್ನಿಂದಲೇ ನಾನೇ ಇಲ್ಲ ನನ್ನಂತೆ ಹುಡುಗ ನಿನ್ನ ಸಂಗಡ ಇರುವಾಗ ಹೊಸ ಸಂಭ್ರಮ ಸುರಿವಾಗ ಮಳೆ ಬೆಳ್ಳಿದೆ ಮೈ ತುಂಬ ನೀ ನನ್ನ ಪ್ರಾಣ ಸ್ನೇಹಿತೆ ನೀ ನನ್ನ ಪ್ರೀತಿ ದೇವತೆ ನನ್ನೆಲ್ಲ ಜನ್ಮ ಎಂದಿಗೂ ನಿನ್ನ ಜೊತೆ ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಚಿತ್ರ ಹಾಗೂ ಮನು ಹಾಡಿರುವ ಸಾಹುಕಾರ ಚಿತ್ರದ ಗೀತೆ ಸಂಗೀತ ರಾಜೇಶ್ ರಾಮನಾಥ್ ಅವರದು ತಪ್ಪೇನಿಲ್ಲ ರಾಮಚಾರಿಯಾ